ದನ ಕರುಗಳಲ್ಲಿ ರೋಗ ನಿರೋಧಕ ಲಸಿಕೆಗಳ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಭಾಗೀರಥಿ ಪುಗಶೆಟ್ಟಿ ಅವರೊಡನೆ ರಾಮೇಶ್ವರ್ ಶಿರ್ಬಡ್ಗಿಯವರು ನಡೆಸಿದ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಭಾಗೀರಥಿ ಪುಗಶೆಟ್ಟಿ ಅವರೇ. ನಮಸ್ಕಾರ. ದನಕರುಗಳ ರೋಗ ನಿರೋಧಕ ಲಸಿಕೆಗಳು ಅಂದ್ರೆ ಯಾವ ಅಂತೀರಿ? ದನಕರುಗಳ ರೋಗಗಳು ಬರಲ್ದಂಗ ನಾವು ಮುಂಜಾಗ್ರತೆಯಾಗಿ ಏನು ಚುಚ್ಚುಮದ್ದನ್ನು ಕೊಡ್ತೀವಲ್ರಿ ಅಥವಾ ಇಂಜೆಕ್ಷನ್ ಏನು ಕೊಡ್ತೀವಲ್ಲ ಅವಕ್ಕೆ ಲಸಿಕೆ ಅಂತಾರೆ. ಹಾಗಾದ್ರೆ ಈ ರೋಗ ನಿರೋಧಕ ಲಸಿಕೆಗಳನ್ನ ರೋಗ ಬರೋಕ್ಕಿಂತ ಮೊದ್ಲನ ಹಾಕ್ಬೇಕಂತೀರೇನ? ಹೌದ್ರಿ. ಮತ್ತ ಆದ್ಮೇಲೆ ರೋಗ ಬರದಿದ್ರ ಈ ಲಸಿಕೆಗಳನ್ನ ಖರ್ಚು ಮಾಡಿ ಯಾಕೆ ಹಾಕಿಸ್ಬೇಕಂತೀರಿ? ಅನವಶ್ಯಕ ಖರ್ಚಾಗತ್ತಲ್ರಿ. ರೋಗ ಬರದೇ ಇರುವಂಗ ನಾವೇನ್ ದನಕರು ಖರ್ಚು ಮಾಡ್ತೀವಲ್ಲ ಆಗ ನಾವು ಲಸಿಕೆ ಹಾಕಿದ್ವಿ ಅಂದ್ರೆ ಅನವಶ್ಯಕ ಖರ್ಚು ಅನ್ಸುದಿಲ್ಲ. ಆದ್ರೆ ದನಕ್ಕೆ ರೋಗ ಬಂದ್ಮೇಲೆ ಏನ್ ರೈತರ ಅವಸ್ಥೆ ಪಡ್ತಾರಲ್ರಿ ಅದು ಬಹಳ ಕಷ್ಟ ಇರ್ತದೆ. ಅಂತದ್ರಾಗ ರೋಗ ಬಂತಂದ್ರೆ ರೈತರಿಗೆ ಅದು ಗೊತ್ತೂ ಆಗುದಿಲ್ಲ. ಆಮೇಲೆ ದನಗಳು ಸರಿಯಾಗಿ ಮೇವು ತಿನ್ನುದಿಲ್ರಿ. ರೈತರಿಗೆ ಹೆಂಗಂದ್ರೆ ಎಲ್ಲೆಲ್ಲೋ ಇರ್ತಾರ, ದವಾಖಾನೆಗೆ ಒಯ್ಯಕ ಆಗುದಿಲ್ಲ. ಅಂತದ್ರಾಗ ಔಷಧಕ್ಕೆ ಕೂಡ ರೊಕ್ಕ ಖರ್ಚಾಗ್ತದೆ. ಇದೆಲ್ಲ ವಿಚಾರ ಮಾಡಿದ್ರೆ ಲಸಿಕೆ ಹಾಕಿಸಿದ್ರೆ ದನಕ್ಕೆ ರೋಗನೂ ಬರಂಗಿಲ್ರಿ ಮತ್ತೆ ರೈತರ ಕಷ್ಟ ಅನುಭವಿಸೋದು ಎಲ್ಲ ತಪ್ಪಿಸ್ಬೋದ್ರಿ. ಲಸಿಕೆಗಳ ಬಗ್ಗೆ ರೈತರಿಗೆ ಬಹಳಷ್ಟು ಮಹತ್ವದ ಅಂತ ತಾವೇನ ತಿಳಿಸ್ತಾ ಇದ್ರಲ್ಲ. ಹೌದ್ರಿ. ಇದ ಹೆಚ್ಚಿಗೆ ಹೇಳ್ಬೇಕಂತಂದ್ರಿ, ಈಗ ನೋಡ್ರಿ ರೋಗ ಏನಾರ ಒಂದ್ ದನಕ್ಕೆ ಬಂತಂದ್ರೆ ಆಗ ಏನಾಕತ್ತೆ, ರೈತರ ಲಕ್ಷ್ಯ ಮಾಡಿರಂದ್ರೆ ಮನ್ಯಾಗಿರೋ ಎಲ್ಲಾ ದನಕ್ಕೂ ರೋಗ ಬರ್ತೈತ್ರಿ. ಆಗೇನಾಕತ್ತೆ, ಒಂದನ್ನ ನಾವು ಅವಕ್ಕೆ ಏನಾರ ಇಂಜೆಕ್ಷನ್ ಕೊಡೋದು ಅಥವಾ ನೋಡ್ಕೊಳ್ಲಿಕ್ಕೆ ಎಷ್ಟು ತ್ರಾಸ ಆಗ್ತದ್ರಿ. ಅಂತದ್ರಾಗ ಎಲ್ಲಾ ದನಕ್ಕೂ ರೋಗ ಏನಾರ ಬಂತಂದ್ರೆ ರೈತನಿಗೆ ಬಹಳ ಕಷ್ಟ ಆಗ್ತದ್ರಿ. ಹೌದ್ರಿ. ಅದಕ್ಕಾಗಿ ಏನ ರೈತಗ ಲಸಿಕೆ ಹಾಕ್ಸಿದಂದ್ರ ರೋಗ ಬರೋದನ್ನ ಮತ್ತ ಒಂದಕ್ಕೊಂದು ಹಬ್ಬೋದನ್ನ ತಪ್ಪಿಸ್ಬೋದ್ರಿ. ದೊಡ್ಡ ದನಕ್ಕೂ ಹಾಕಿಸ್ಬೇಕು, ಸಣ್ಣ ಕರಕ್ಕೂ ಹಾಕಿಸ್ಬೇಕು. ಅದಕ್ಕೇನಂತಂದ್ರ ಯಾವ್ದಕ್ಕನ ನಾವು ರೋಗ ಬಂದ್ರು ಅಗದಿ ಲಘುನ ಎಲ್ಲಾ ದನಕ್ಕೂ ಬರ್ತೈತ್ರಿ. ಮತ್ತೆ ದನಕ್ಕೆ ರೋಗ ಬಂತಂತ ಗೊತ್ತಾಗೋದ್ರಾಗನ ಬೇರೆ ಎಲ್ಲ ದನಕ್ಕೂ ಅದು ಒಂದಕ್ಕೊಂದು ಹಬ್ಬ ಬಿಡ್ತೈತ್ರಿ. ಅದಕ್ಕೇನಕತಿ, ಮನ್ಯಾಗಿರೋ ಎಲ್ಲಾ ದನಕ್ಕೂ ನಾವು ಲಸಿಕೆಗಳನ್ನ ತಪ್ಪಿಸದೆ ಹಾಕ್ಸಿದ್ರೆ ಯಾವ ದನಕ್ಕೂ ರೋಗ ಬರಲ್ದಂಗ ನಾವು ನೋಡ್ಕೋಬಹುದ್ರಿ. ಯಾವ್ಯಾವ ರೋಗಕ್ಕೆ ಲಸಿಕೆ ಕೊಡ್ಬೇಕಂತೀರಿ? ಮತ್ತೆ ಎಲ್ಲಾ ರೋಗಗಳಿಗೂ ಲಸಿಕೆ ಅದಾವಂತೀರಿ? ಆಲ್ಮೋಸ್ಟ್ ಎಲ್ಲಾ ರೋಗಗಳಿಗೆ ಇದಾವ್ರಿ. ಸದ್ಯದ ಮಟ್ಟಿಗೆ ಏನಾಕತ್ತಂದ್ರೆ ಕೆಲವೊಂದಕ್ಕೂ ಲಸಿಕೆ ಇದಾವ, ಇನ್ನೊಂದಿಷ್ಟು ಇಲ್ಲ. ಒಂದಿಷ್ಟು ರೋಗ ಹೇಳ್ತಾ ಇದ್ವಿ, ದೊಡ್ಡ ರೋಗ, ನೆರಡಿ ರೋಗ, ಮತ್ತೆ ಕಾಲ್ಬಾಯಿ ರೋಗ, ಚಪ್ಪೆ ಬೇನಿ, ಗಂಟಲ್ ಬೇನಿ, ಕಂದ್ ಹಾಕು ರೋಗ, ಅದಲ್ದ ಮತ್ತೆ ಈಗ ಹೊಸದಾಗಿ ಒಂದು ರೋಗ ಬಂದಾಯ್ತ್ರಿ, ಚರ್ಮ ರೋಗ, ಗಂಟು ರೋಗ, ಮತ್ತೆ ರೇಬಿಸ, ಈ ಎಲ್ಲಾ ರೋಗಗಳು ಹೆಚ್ಚಾಗಿ ದನಗಳನ್ನ ಕಾಡ್ತಾವ್ರಿ. ಹಂಗಾಗಿ ಎಲ್ಲಾ ರೋಗಕ್ಕೂ ನಾವು ಲಸಿಕೆಯನ್ನ ಹಾಕಿಸ್ಬೇಕಾಗ್ತದೆ. ಡಾಕ್ಟರ್, ಈ ರೋಗಗಳ ಲಸಿಕೆಗಳನ್ನ ಒಮ್ಮೆಲೆ ಕೊಡ್ಬೇಕು ಅಥವಾ ಕೆಲವೊಂದನ್ನಷ್ಟ ಕೊಡ್ಬೇಕು, ಯಾವಾಗ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ತೀರಿ? ಅವಶ್ಯವಾಗ್ರಿ. ಈ ಲಸಿಕೆಗಳನ್ನ ಬೇರೆ ಬೇರೆ ದನಗಳಿಗೆ ಬೇರೆ ಬೇರೆ ಅವಧಿಯಲ್ಲಿ ಕೊಡ್ಬೇಕಾಗ್ತೈತ್ರಿ. ಒಂದೊಂದು ರೋಗದ ಬಗ್ಗೆ ನಾವು ತಿಳ್ಕೊಂಡು ಹೋಗೋಣ ಮತ್ತೆ ಅದ್ರ ಲಸಿಕೆ ಬಗ್ಗೆನೂ ಹೇಳೋಣಂತ. ಈಗ ಅದ್ರಾಗ ಮೊದಲನೇದ್ ನಾವು ಏನು ಹೇಳ್ತಾ ಇದ್ವಿ ಅಂದ್ರೆ ದೊಡ್ಡ ರೋಗದ ಬಗ್ಗೆ ತಿಳ್ಕೊಳ್ಳೋಣ್ರಿ. ದೊಡ್ಡ ರೋಗ ಅಂತಂದ್ರಲ್ಲ, ಅದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ರಿ. ಇದು ದೊಡ್ಡ ರೋಗ ಅಂತಂದ್ರೆ ಹೆಸರು ದೊಡ್ಡ ರೋಗ ಐತಲ್ರಿ, ಅದು ದೊಡ್ಡ ರೋಗನ ಇತ್ತು ಅಂದ್ರೆ ಮೊದ್ಲು ದನಗಳು ಬಹಳ ಸಾಯ್ತಿದ್ದವ್ರಿ. ಸದ್ಯಕ್ಕೆ ಈ ರೋಗ ನಿರ್ಮೂಲನ ಆಗೈತ್ರಿ. ಆದ್ರೂ ಇದು ಒಂದು ಯಾವ್ದೋ ಒಂದು ಸ್ವರೂಪದಾಗ ಇರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ್ರಿ. ಈ ರೋಗ ಬಂತಂದ್ರೆ ಏನಾಗ್ತಿತ್ತು ಅಂದ್ರಿ, ಮೊದಲ ಅತಿಯಾದ ಬೇದಿ ಆಗ್ತಿತ್ತು. ಅಂದ್ರೆ ನೀರಿನ ಪೈಪ್ ನಾವು ಹೆಂಗ್ ಒಮ್ಮೆ ಒತ್ತ ಹಿಡಿದಿವಿ ಅಂದ್ರೆ ಹೆಂಗ್ ಜೋರ್ ಬೀಳ್ತದಲ್ರಿ, ಆತರ ಬೇದಿ ಆಕಿತ್ತು. ಅದಕ್ಕೆ ನಾವು ಈ ರೋಗದಿಂದ ರಕ್ಷಣೆ ಮಾಡ್ಬೇಕಂದ್ರೆ ಸಣ್ಣಕರ ಇರ್ತೈತಲ್ರಿ, ಅದು 6 ತಿಂಗಳಿತ್ತಂದ್ರೆ ಅವಾಗ ಲಸಿಕೆ ಹಾಕ್ಸ್ಬೇಕು. ಆಮೇಲೆ 5 ವರ್ಷ ನಂತರ ಮತ್ತೊಮ್ಮೆ ಅದಕ್ಕೆ ಬೂಸ್ಟರ್ ಅಂತ ಏನು ಹೇಳ್ತೀವಿ, ಆ ಲಸಿಕೆ ಹಾಕ್ಸಿದ್ರೆ ಈ ರೋಗ ಹೆಚ್ಚಾಗಿ ಕಂಡು ಬರೋದಿಲ್ರಿ. ಎಲ್ಲದಕ್ಕೂ ಎಲ್ಲ ಟೈಮು ನಾವು ಕೊಡಂಗಿಲ್ಲ. ಹಾಗಾಗಿ ಈ ದೊಡ್ಡ ರೋಗ ಎಲ್ಲಿ ಕಂಡು ಬರ್ತದೆ ನೋಡ್ರಿ ಅಂತಲ್ಲಿ ಮಾತ್ರ ನಾವು ಲಸಿಕೆಯನ್ನ ಕೊಡ್ಬೇಕಾಗ್ತದ್ರಿ. ದನಗಳನ್ನ ಕಾಡುವ ರೋಗ ಯಾವ್ದಂತೀರಿ ಮತ್ತೆ ಅದಕ್ಕೆ ಲಸಿಕೆ ಐತೆ ಅಂತೀರೇನ? ಹೆಂಗ ಅಂದ್ರೆ, ಈಗ ಹೆಚ್ಚಾಗಿ ಯಾವ್ದು ನಾವು ನಮ್ಮಲ್ಲಿ ದನಗಳನ್ನ ಕಾಡ್ತಿದೆ ಅಂದ್ರಿ, ಕಾಲ್ಬಾಯಿ ರೋಗ ರೀ. ಈ ರೋಗ ಏನಾಗತ್ತೆ ಅಂದ್ರೆ ಪ್ರತಿ ವರ್ಷ ಒಟ್ಟು ಅಲ್ಲೆಲ್ಲೆಲ್ಲ ಸಾಮೂಹಿಕವಾಗಿ ಹಬ್ಬತೈತ್ರಿ. ಆಮೇಲೆ ಈ ವರ್ಷ ಇದು ಬಂದಿಲ್ಲ ಅಂತ ಅನ್ನಂಗಿಲ್ರಿ, ಎಲ್ಲರ ಒಂದ್ ಕಡೆ ಬಂದ ಬಿಟ್ಟಿರ್ತೈತಿ. ಹಂಗಾಗಿ ಈ ರೋಗ ಬಂದ್ರೆ ಏನಾಕತ್ತೆ ಅಂದ್ರೆ ದನ ಸಾಯಂಗಿಲ್ಲ. ಆದ್ರೆ ಅತಿ ಸಣ್ಣ ಕರಕ್ ಏನ್ರ ಬಂತ ಅನ್ಕೊಳ್ರಿ, ಅಂದ್ರೆ 3 ತಿಂಗಳೊಳಗಿನ ಅಥವಾ 4 ತಿಂಗಳೊಳಗಿನ ಕರಕ್ ಬಂತಂದ್ರೆ ಆ ಕರುಗಳು ಬದುಕಿ ಉಳಂಗಿಲ್ರಿ. ಅದಕ್ಕೆ ಈ ರೋಗದ ಬಗ್ಗೆ ಸ್ವಲ್ಪ ರೈತರಿಗೆ ಹೇಳಿದ್ರೆ ಅವರು ಸಾಕಷ್ಟು ಎಚ್ಚರ ವಹಿಸಬಹುದು ಅಂತ ನಮ್ಮ ಅನಿಸಿಕೆ ರೀ. ಮಾಹಿತಿ ಮಾಡಿಕೊಡ್ರಿ ಇದ್ರ ಬಗ್ಗೆ. ಕಾಲ್ಬಾಯಿ ರೋಗ ಏನಂತಂದ್ರೆ ಇದು ಸಾಂಕ್ರಾಮಿಕ ರೋಗ ರೀ. ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ಹರಡುವಂತ ರೋಗ ರೀ ಇದು. ಇದೇನಾಗ್ತೈತೆ, ಒಂದು ದನಕ್ಕೆ ಬಂತಂದ್ರೆ ಮತ್ತೊಂದ್ ದನಕ್ಕೆ ಬಹಳ ಲಘುನ ಬರ್ತೈತ್ರಿ. ಹಂಗಾಗಿ ಈ ಕಾಲ್ಬಾಯಿ ರೋಗ ಬರಲ್ದಂಗ ನಾವು ಏನ್ರ ಪ್ರಿವೆನ್ಷನ್ ಅಥವಾ ನಾವೇನು ಅದಕ್ಕೆ ಚುಚ್ಚುಮದ್ದನ್ನು ಹಾಕ್ಸಿದ್ರೆ ಬರಂಗಿಲ್ಲ. ಅಂತದ್ರಾಗಿ ದನಕ್ಕೆ ಏನ್ರ ಬಂತು ಅಂದ್ರೆ ನಾವು ಅದನ್ನ ಹೊರಗ್ ಬಿಡಬಾರ್ದ್ರಿ. ಆಮೇಲೆ ಬೇರೆ ದನ ಯಾವ ಇದ್ರ ಹತ್ರ ಬರಲ್ದಂಗ ನೋಡ್ಕೊಂಡ್ರೆ ಚಲೋ ರೀ. ದನ ಮುಟ್ಟರೆ ರೋಗ ಬಂದ್ಮೇಲೆ ಏನ್ ಮಾಡ್ಬೇಕಂತ್ರಿ? ಹೆಚ್ಚಾಗಿ ಯಾವ ದನಕ್ಕೆ ಬರ್ತೈತಲ್ರಿ ಅದನ್ನ ದೂರ ಇಟ್ಟರೆ ಚಲೋ. ಬೇರ್ಪಡಿಸ್ಬೇಕು. ಯಾವ್ದಕ್ಕೆ ರೋಗ ಬಂದಿರ್ತೈತೆ ಅದನ್ನ ದೂರ ಇಡಬೇಕು. ಒಂದ್ ದನ ಮತ್ತೊಂದ್ ದನ ಮುಟ್ಟಿದ್ರೆ ಬಂದ ಬರ್ತಾರೆ. ಆಮೇಲೆ ಮನುಷ್ಯರು ಆ ದನ ಒಂದನ್ನ ಮುಟ್ಟಿ ಇನ್ನೊಂದನ್ನ ಮುಟ್ಟರೆ ಬರ್ತದ್ರಿ. ರೋಗ ಏನಾಗ್ತಂದ್ರೆ ಬಾಯಾಗ ಗುಳ್ಳಿ ಆಗೋದ್ರಿಂದ ಅವು ಸಣ್ಣ ಹುಣ್ಣಾಕವ್ರಿ ಬಾಯಾಗ. ಹುಣ್ಣಾಗೋದ್ರಿಂದ ಏನಾಕತಿ, ಜೊಲ್ಲ ಒಂದ ಸಮ ಸುರಿತಿರ್ತೈತ್ರಿ. ಆಮೇಲೆ ಈ ಜೊಲ್ಲಾಗ ರೋಗಾಣುಗಳು ಇರೋದ್ರಿಂದ ಈಗೇನ್ ಜೊಲ್ಲ ಎಲ್ಲಾರು ಬಿತ್ತ ಅನ್ಕೋರಿ, ಯಾವ್ದೋ ಮೇವಿನ ಮೇಲೆ, ಯಾವ್ದೋ ಒಂದ್ ಪದಾರ್ಥದ ಮೇಲೆ, ಅದರಿಂದ ಆ ರೋಗ ಬೇರೆ ದನಕ್ಕೆ ಬರ್ತೈತ್ರಿ. ಮತ್ತಿದು ಬಂದೈತೆ ಅಂತ ಹೆಂಗ್ ಗೊತ್ತಾಗತ್ತಂತ್ರಿ? ಈಗ ರೋಗ ಬಂತಂದ್ರಿ, ಮೊದ್ಲು ಏನಾಗ್ತದೆ, ದನಕ್ಕೆ ಜ್ವರ ಬರ್ತಾವ್ರಿ. ಅಂತ ಟೈಮ್ನಾಗ ನಾವು ಸ್ವಲ್ಪ ಲಕ್ಷ್ಯ ಮಾಡಿದ್ವಿ ಅಂತಂದ್ರೆ, ಮತ್ ಮುಂದೆ ಬಾಯ ಗುಳ್ಳಿ, ನಾಲಿಗೆ ಮೇಲೆ ಗುಳ್ಳಿ, ಒಸಡಿನ ಮೇಲೆ, ಮೂಗಿನ ಮೇಲೆ, ಆಮೇಲೆ ಗೊರ್ಸ್ ಅಂತೇನು ಹೇಳ್ತಾರೆ ಕಾಲಿನ ಸಂಧಿ ಅಲ್ಲಿ ಕೆಚ್ಚಿಲ್ ಮೇಲೆ, ಎಲ್ಲಾ ಕಡೆನೂ ಸಣ್ಣ ಸಣ್ಣ ಸಣ್ಣ ಗುಳ್ಳಿ ಬರ್ತಾವ್ರಿ. ಆಮೇಲೆ ಇವ ಗುಳ್ಳಿ ಏನಾಗ್ತವ, ಸ್ವಲ್ಪ ಎಲ್ಲ ಒಂದಕ್ಕೊಂದು ಸೇರ್ಕೊಂಡು ದೊಡ್ಡ ಗಾಯ ಆಗ್ತಾವ. ಆಮೇಲೆ ಈ ಗಾಯ ಏನಾಗ್ತದೆ, ಅದ್ರ ಮೇಲೆ ಒಂದೆರಡು ದಿವಸಕ್ಕೆ ಅಕಸ್ಮಾತ್ ಅವತ್ತನೆ ಒಂದು ನೊನಗೇನ ಕುಂತ ಏನಾರ ತತ್ತಿ ಹಾಕಿದ್ವು ಅಂತಂದ್ರೆ ಮರು ದಿವಸ ಒಳಗನ ಅವು ಹುಳ ಆಗಿರ್ತಾವ್ರಿ. ಈಗ ಏನಾಗ್ತದೆ, ಹುಳ ಆದ್ಮೇಲೆ ಮತ್ತೆ ಅವು ನಾವೇನು ಹೇಳ್ತೀವಿ ಡ್ರೆಸ್ಸಿಂಗ್ ಅಥವಾ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಗಾಯ ಲಗುನ ಮಾಯಂಗಿಲ್ರಿ. ನಾಲಿಗೆ ಇದು ಅಕಸ್ಮಾತ್ ಆಯ್ತಂದ್ರಿ, ನಾಲಿಗೆ ಚರ್ಮ ಇರ್ತದಲ್ಲ ಸುಲಿತೈತ್ರಿ. ಹಿಂಗಾಗಿ ಏನಾಗ್ತಾವ, ದನಕ್ಕೆ ತಿನ್ನಕ್ಕೂ ಆಗೋದಿಲ್ರಿ. ದನ ತಿನ್ನೋದಿಲ್ಲ ಅಂದ್ಕೊಳ್ಳಿ, ಮತ್ತೆ ಅಕಸ್ಮಾತ್ ಅದೇನ್ರ ಹಾಲು ಕೊಡ್ತಿತ್ತಂದ್ರೆ ಹಾಲಿನ ಇಳುವರಿ ಫುಲ್ ಕಡಿಮೆ ಆಗ್ಬಿಡ್ತೈತ್ರಿ. ಹಂಗಾಗಿ ರೈತರ ಬಹಳ ಹೈರಾಣ ಆಗ್ತಾರೆ, ಅದ್ರ ಜೊತೆಗೆ ದನನು ಹೈರಾಣ. ಈ ಕಾಲುಬಾಯಿ ರೋಗದಿಂದ ದನಗಳು ಸಂಪೂರ್ಣ ಆರಾಮ ಆಗ್ತಾವ ಅಂತೀರಿ? ಈ ರೋಗದಿಂದ ಹೆಚ್ಚಾಗಿ ಸಂಪೂರ್ಣ ಆರಾಮ ಆಗೋದಿಲ್ರಿ. ಯಾಕೆಂದ್ರೆ ಅವು ಸ್ವಲ್ಪ ಮಟ್ಟಿಗೆ ಏನು ಸುಧಾರಿಸ್ತಾವ, ಆದ್ರೆ ಏನಾಕೈತ್ರಿ, ಈಗ ಹಾಲಿನ ಇಳುವರಿ ಏನು ಮೊದ್ಲೇನ್ ಜಾಸ್ತಿ ಇರ್ತದಲ್ಲ, ಈ ರೋಗ ಬರೋದ್ರಿಂದ ಹಾಲಿನ ಇಳುವರಿ ಬಹಳ ಕಡಿಮೆ ಆಗ್ತದೆ. ಮೈಮೇಲಿನ ಕೂದ್ಲ್ರಿ ಬಹಳ ಉದ್ದ ಬರ್ತಾವ್ರಿ. ಉದ್ದ ಬಂದ ಅವು ಒಂಥರ ಹೈಪರ್ ಟ್ರಾಕಸ್ ಅಂತ ಏನು ನಾವು ಇಂಗ್ಲೀಷ್ನಾಗ ಹೇಳ್ತೀವಿ. ಅವಾಗ ಏನಾಗುತ್ತೆ, ದನಕ್ಕೆ ಬಿಸಿಲಿನ ತಾಪ ತಡ್ಕೊಳ್ಳೋ ಶಕ್ತಿ ಬಹಳ ಕಡಿಮೆ ಆಗ್ಬಿಡ್ತದ್ರಿ, ಬಹಳ ತೆಗ್ತಾವ. ಅವಾಗ ಏನಾಗ್ತದೆ, ಬಾಯಿಂದ ಜೊಲ್ಲು ಬೀಳಕ್ಕೆ ಶುರು ಆಗ್ತದೆ. ಹಿಂಗಾಗಿ ಅವು ಬಹಳ ವೀಕ್ ಆಗ್ತಾವ, ಜೊಲ್ಲು ಬಹಳ ಸುರಿಸ್ತಾವ, ಆಮೇಲೆ ಗರ್ಭ ಕಟ್ಟಂಗಿಲ್ರಿ, ಅಂದ್ರೆ ಮುಂದೆ ಅವು ಸಂತಾನ ಉತ್ಪತ್ತಿ ಮಾಡಂಗಿಲ್ಲ. ಮತ್ತೆ ಈ ರೋಗ ಬಂದ್ಮೇಲೆ ಪರಿಹಾರ ಇಲ್ಲ ಅಂತೀರಾ? ಪರಿಹಾರ ಅಂತೂ ಇಲ್ಲ ಇಲ್ರಿ. ಅದಕ್ಕೆ ನಾವೇನ್ ಹೇಳ್ ರೈತರಿಗೆ, ರೋಗ ಬರಲ್ದಂಗ ಏನಾರ ಕಾಳಜಿ ತಗೊಂಡ್ರ ಅಂತ ಮಾತ್ರ ಪರಿಹಾರ ಐತ್ರಿ. ಇಲ್ಲ ಅಂತಂದ್ರೆ ರೋಗ ಬಂತು ಮುಗಿದ ಹೋಯ್ತು, ಲಸಿಕೆ ಹಾಕ್ಸಬೇಕ್ರಿ. ಮತ್ತೆ ಈ ಸಣ್ಣ ಕರುಗಳು ಎಮ್ಮೆದಾಗಲಿ ಆಕಳದಾಗಲಿ 4 ತಿಂಗಳ ಮೇಲ್ಪಟ್ಟು ಇದ್ರ ಲಸಿಕೆ ಹಾಕಿಸ್ಬೇಕಂತಿರಲ್ಲ, ಮತ್ತೆ ಅದೇ ರೀತಿ ಉಳಿದಂತ ಎಲ್ಲಾ ವಯಸ್ಸಿನ ದನಗಳಿಗೆ ವರ್ಷಕ್ಕೆ 2 ಸಲ ಲಸಿಕೆ ಹಾಕಿಸ್ಬೇಕಂತಿರೇನ? ಹೌದ್ರಿ. ಕಾಲ್ಬಾಯಿ ರೋಗದಲ್ಲಿ ಸಣ್ಣಕರ 4 ತಿಂಗಳು ಇತ್ತಂದ್ರೆ ಅದಕ್ಕೆ ಹಸಿಕೆ ಹಾಕ್ಸ್ಬೇಕ್ರಿ. ಅಕಸ್ಮಾತ್ ಅದಕ್ಕೆ ವಯಸ್ಸು ಕಡಿಮೆ ತನ್ಕೋರಿ, ಅದೇನು 4 ತಿಂಗಳು ಯಾವಾಗ ಆಗ್ತೈತ್ಲ ಅವಾಗ ನಾವು ಲಸಿಕೆನ ಹಾಕ್ಸ್ಬೇಕು. ಅಕಸ್ಮಾತ್ ನಾವು ಲಸಿಕೆ ಹಾಕ್ಸ್ಲಿಲ್ಲ ಅಂತಂದ್ರೆ ಮತ್ತೆ ರೋಗ ಅದಕ್ಕೆ ಬರೋ ಚಾನ್ಸಸ್ ಬಹಳ ಇರ್ತಾವ್ರಿ. ಆಮೇಲೆ ಎಲ್ಲ ದನಕ್ಕಂತೂ ವರ್ಷಕ್ಕೆ 2 ಸಾರಿ ಅದಕ್ಕೆ ಲಸಿಕೆ ಅಂತೂ ಹಾಕ್ಸ್ಬೇಕ್ರಿ. ಅಂದ್ರೆ ಇಷ್ಟೆಲ್ಲ ನಾವು ಕಾಳಜಿ ಮಾಡ್ಕೊಂತ ಇರ್ಬೇಕಂತೀರಿ? ಹೌದ್ರಿ. ವರ್ಷದಾಗ ಒಟ್ಟ 2 ಸಾರಿ ಹಾಕ್ಸ್ಬೇಕಾಕೈತ್ರಿ. ಅಂದ್ರೆ ಒಮ್ಮೆ ಜೂನ್ದಾಗ್ರಿ, ಅಂದ್ರೆ ಮಳಿ ಶುರು ಆಗೈತೆ ಮೊದಲ, ಆಮೇಲೆ ಇನ್ನೊಮ್ಮೆ ಡಿಸೆಂಬರ್ದಾಗ. ಈಗ ಹಿಂಗ ನಾವು 2 ಸಾರಿ ಅದಕ್ಕೆ ಕಾಲ್ಬಾಯಿ ರೋಗದ ಬಗ್ಗೆ ಚುಚ್ಚುಮದ್ದು ಹಾಕಿಸಿದ್ರೆ ಆದಷ್ಟು ನಾವು ನಮ್ಮ ರೈತರು ದನಗಳನ್ನ ರೋಗದಿಂದ ರಕ್ಷಿಸ್ಕೋಬಹುದ್ರಿ. ಯಾಕಂದ್ರೆ ದನಗಳು ಬಹಳಷ್ಟು ಕಿಮ್ಮತ್ತಿನ ಇರ್ತಾವ. ಹೌದ್ರಿ. ಮತ್ತೆ ರೋಗ ಬರಲ್ದಂಗ ನಾವು ಲಸಿಕೆ ಹಾಕಿಸಿದ್ರೆ ಎಷ್ಟು ಮಹತ್ವ ಇರ್ತದೆ ಅಂತೀರಿ? ಹೌದ್ರಿ. ಅದೇ ರೀತಿ ಹೆಚ್ಚಾಗಿ ಯಾವ ತಿಂಗಳದಾಗ ಈ ಲಸಿಕೆ ಹಾಕ್ಸೋದು ಒಳ್ಳೇದಂತೀರಿ? ಲಸಿಕೆಯನ್ನ ಈಗ ನಾವು ಫಸ್ಟ್ ಏನಂದ್ರೆ ಏಪ್ರಿಲ್ ಅಥವಾ ಮೇ ಅಂತ ಹೇಳ್ತೀವ್ರಿ, ಆಮೇಲೆ ಡಿಸೆಂಬರ್. ಈ 2 ವರ್ಷಕ್ಕೆ 2 ಸಾರಿ ಲಸಿಕೆಯನ್ನು ಹಾಕ್ಸ್ಬೇಕ್ರಿ. ರೈತರು ಏನು ಮಾಡ್ತಾರ್ರಿ, ಔಷಧ ಕೊಡೋಕೆ ಬಂದವ್ರಿಗೆ ಅಥವಾ ಲಸಿಕೆ ಹಾಕಕ್ಕೆ ಬಂದವ್ರಿಗೆ, ಒಂದು ದನಕ್ಕೆ ಲಸಿಕೆ ಹಾಕ್ಸಿಸ್ತಾರೆ, ಇನ್ನೊಂದು ದನಕ್ಕೆ ಬಿಡ್ತಾರೆ. ಹಂಗಾಗಿ ಏನಾಗ್ತದೆ, ಒಂದು ದನಕ್ಕೆ ಬಂದು ಮತ್ತು ಎಲ್ಲ ರೋಗ ಪ್ರಸಾರ ಆಗೋ ಚಾನ್ಸಸ್ ಭಾಳ ಇರ್ತದ್ರಿ. ಹಂಗಾಗಿ ನಾವೇನು ಹೇಳ್ತೀವಿ ರೈತರಿಗೆ, ದನ ಹೊರಗಿಂದ ಖರೀದಿ ಮಾಡಿ ತೊಗೊಂಬಂದ್ರೆ ಅನ್ಕೊಂಡ್ರಿ, ಆವಾಗ ಆ ದನಕ್ಕೆ ಅಕಸ್ಮಾತ್ ಕಾಲ್ಬಾಯಿ ರೋಗ ಇತ್ತು, ಆ ರೋಗ ಏನಾಗುತ್ತೆ, ನೀವು ತಂದ ದಿವಸ ಬೇರೆ ದನಗಳಿಗೂ ಹರಡ್ಬೋದು. ಅದಕ್ಕೆ ನಾವೇನು ಹೇಳ್ತೀವಿ ರೈತರಿಗೆ, ಜಾತ್ರೆ ಅಥವಾ ದನಸಂತಿಯಿಂದ ಅಕಸ್ಮಾತ್ ಎಲ್ಲೋ ನಿಮ್ಗೆ ಗೊತ್ತಿರ್ತದೆ ಕಾಲ್ಬಾಯಿ ರೋಗ ಬಂದೈತಪ್ಪ ಈಗ ಆ ಊರಾಗ ಈ ಊರಾಗ ಅಂತ ಗೊತ್ತಿದ್ದಾಗ ಜಾತ್ರೆ ಮತ್ತು ಸಂತಿಯಿಂದ ದನಗಳನ್ನು ಖರೀದಿ ಮಾಡಬಾರ್ದ್ರಿ. ಮತ್ತು ಈ ಸಂತೆಯಾಗಿಂದ ಅಥವಾ ಈ ಮಾರ್ಕೆಟ್ ಏನಂತೀವಲ್ಲ ಅಲ್ಲೆಲ್ಲ ದನಗಳು ಬಂದಿರ್ತಾವ ಅಂತ ಅಲ್ಲಿ ನಾವು ಏನು ಖರೀದಿ ಮಾಡ್ಕೊಂಬಂದ್ಬಿಡ್ತೀವಿ ನಾವು ಗೊತ್ತಾಗಲ್ದಂಗ. ಹೌದ್ರಿ. ಮತ್ತು ಹಂಗೆಲ್ಲ ಮಾಡಬಾರ್ದಂತಿರಲ್ಲ. ಹೌದ್ರಿ. ಮತ್ತೆ ಇನ್ನೇನು ಮಾಡ್ಬೇಕಂತೀರಿ? ಕರುಗಳಿಗೆ ಏನಾಗ್ತದೆ, ಬಹಳ ಮೆತ್ತಗಂತೀವ್ರಿ ನಾವು, ಕರ ಭಾಳ ಮೆತ್ತಗಿರ್ತಾವ. ಹಂಗಾಗಿ ರೋಗ ಬಂತಂದ್ರೆ ಅವು ಬದುಕುದಿಲ್ರಿ. ಅದಕ್ಕಾಗಿ ಆದಷ್ಟು ಸಣ್ಣ ಕರುಗಳನ್ನ ಬಹಳ ಜೋಪಾನದಿಂದ ಅವುಗಳಿಗೆ ನಾವು 4 ತಿಂಗಳಾದ ತಕ್ಷಣ ಅವಕ್ಕೆ ರೋಗದ ವಿರುದ್ಧ ಲಸಿಕೆಯನ್ನು ಕೊಡಿಸ್ಬೇಕ್ರಿ. ಅದಕ್ಕೆ ರೈತರು ಸ್ವಲ್ಪ ಹುಷಾರಾಗಿದ್ರೆ ಚಲೋ ರೀ. ಮತ್ತೆ ಈ ಲಸಿಕೆ ಔಷಧಿ ಎಲ್ಲಿ ಸಿಗ್ತಾವಂತೀರಿ? ಔಷಧಿಗಳು ಅಂಗಡಿ ಒಳಗೂ ಸಿಗ್ತಾವ್ರಿ. ಆದ್ರೆ ಏನಾಗ್ತದೆ, ಈಗ ಸರ್ಕಾರದವ್ರು ಏನ್ ಮಾಡಿದಾರ್ರಿ, ಎಲ್ಲಾ ಲಸಿಕೆಗಳನ್ನ ರೈತರ ಮನೆ ಬಾಗಿಲಿಗೆ ತರಾಕತ್ತಾರ್ರಿ. ಈ ಪಶುಸಂಗೋಪನೆ ಇಲಾಖೆದವ್ರು ಏನ್ ಮಾಡಿದಾರೆ, ಪ್ರತಿಯೊಂದು ರೋಗಕ್ಕೆ, ಈಗ ಕಾಲ್ಬಾಯಿ ರೋಗಕ್ಕೆ ವರ್ಷಕ್ಕೆ ಎರಡು ಸಾರಿ ಅವರ ಪ್ರತಿ ರೈತರ ಮನೆ ಮನೆಗೆ ಹೋಗಿ ಇದು ಲಸಿಕೆ ಕೊಟ್ಟು ಬರ್ತಾರೆ. ಹಂಗಾಗಿ ಇವರು ರೈತರು ಏನು ಮಾಡ್ಬೇಕು, ಪಶುಸಂಗೋಪನೆ ಕಾರ್ಯಕರ್ತರ ಮನೆಗೆ ಬಂದಾಗ ಎಲ್ಲ ದನಗಳಿಗೂ ಅವರು ಲಸಿಕೆನ ಕೊಡಿಸಬೇಕ್ರಿ. ಎಲ್ಲ ಕೆಲಸ ಐತೆ ಅಂತ ಒಂದು ದನ ಇಲ್ಲಿ ಮನೆಯಾಗಿಟ್ಟು ಒಂದನ ಹೊಲ್ದಾಗಿಟ್ಟು ಹಾಕ್ಸೋದು ಮರತ್ರ ಅಂದ್ರೆ ರೈತರಿಗೆ ಭಾಳ ತ್ರಾಸಾಗ್ತೈತೆ. ಈ ಲಸಿಕೆ ಹಾಕ್ಸೋದಲ್ದ ಮತ್ತೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬಹುದು ಅಂತ್ರಿ? ಲಸಿಕೆ ಹಾಕ್ಸೋದು ಒಂದ್ರಿ. ಇನ್ನೊಂದಂದ್ರೆ ಈಗ ಅಕಸ್ಮಾತ್ ಯಾವುದೋ ಒಂದು ದನಕ್ಕೆ ರೋಗ ಬಂತಂದ್ರೆ ಇದನ್ನು ಮೊದಲು ಆರೋಗ್ಯವಂತ ದನಗಳಿಂದ ದೂರ ಇಡ್ಬೇಕ್ರಿ. ಅಂದ್ರೆ ಈಗೇನು ಕ್ವಾರಂಟೈನ್ ಅಂತ ಇತ್ತಿದ್ದಾಗ ಏನು ಎಲ್ಲರಿಗೂ ಗೊತ್ತಾಗೈತಲ್ಲ, ಅದನ್ನು ಫುಲ್ ಸಪ್ರೇಟ್ ಮಾಡಿ ಇಟ್ಬಿಡ್ಬೇಕು. ಹಂಗಾಗಿ ನೀವು ಅದ್ರ ಸಂಪರ್ಕಕ್ಕೆ ಯಾವುದು ಬರಲಿಲ್ಲ ಅಂತಂದ್ರೆ ಬೇರೆ ದನಕ್ಕೆ ಆ ರೋಗ ಹರಡಂಗಿಲ್ಲರಿ. ಮತ್ತೆ ಯಾವ ಬೇರೆ ರೋಗಕ್ಕೆ ಲಸಿಕೆ ಹಾಕಿಸ್ಬೇಕಂತ್ರಿ? ಈ ರೋಗ ಅಲ್ದ್ರಿ, ಮತ್ತೆ ಈಗ ಇನ್ನೊಂದು ಮುಖ್ಯ ರೋಗ ಅಂತಂದ್ರೆ ಚಪ್ಪಿ ಬೇನೆ ಅಥವಾ ಚಪ್ಪೆ ರೋಗ ಅಂತ ಹೇಳ್ತೀವ್ರಿ. ಈ ರೋಗ ಒಂದು ಆಶ್ಚರ್ಯ ಸಂಗತಿ ಏನಂತಾರ್ರಿ, ಇವು ಅಗದಿ ದಸ್ಟ್ ಪುಷ್ಟ್ ಯಾವ ದನ ಇರ್ತಾವ ನೋಡ್ರಿ ಅಂದ್ರೆ ಆರೋಗ್ಯವಂತ ದನ ಅಂತ ದನಕ್ಕೆ ಮಾತ್ರ ಬರ್ತೈತ್ರಿ. ಅದು ಹೆಂಗ ಸಣ್ಣ 6-18 ತಿಂಗಳ ವಯಸ್ಸಿನ ಮನಕ ಅಥವಾ ಚಲೋ ಹೋರಿ ಮತ್ತೆಲ್ಲ ಆರೋಗ್ಯವಂತ ಎತ್ತ ಎಮ್ಮಿ ಹಸು ಇಂಥದ್ರೊಳಗೆ ಮಾತ್ರ ಈ ರೋಗ ಕಾಣಿಸ್ತಿದ್ರಿ. ಅಂದ್ರೆ ಈಗ ಯಾವ ವೀಕ್ ಇರ್ತಾವ ಅವು ಯಾವ ಅಗದಿ ಬಡಕಿರ್ತಾವ ಹಂತಕ್ ಬರಂಗಿಲ್ರಿ, ಬಹಳ ಚಲೋ ಇದ್ದಕ್ಕೆ ಮಾತ್ರ ಬರ್ತೈತ್ರಿ ರೋಗ ರೀ. ಮತ್ತೆ ಈ ಚಪ್ಪಿ ರೋಗ ಅಂತಂದ ಏನಂದಿರಲ್ಲ, ಇದಕ್ಕೆ ಲಕ್ಷಣ ಯಾವ ರೀತಿ ಇರ್ತದಂತ್ರಿ? ಆವಾಜದ ಬರ್ತಿರ್ತದೇನ್ರಿ? ಹೌದು ಹೌದು, ಅಂದ್ರೆ ಒಂಥರ ಗಾಳಿ ತುಂಬಿರ್ತದಲ್ರಿ ಕಾಲೊಳಗಾಗ್ಲಿ ಎಲ್ಲಿ ದಸ್ಪುಟ್ ಜಾಗದಾಗ ನಾವೇನ್ರ ಮುಟ್ಟಿದ್ರೆ ಪರ್ ಪರ್ ಪರ್ ಅಂತ ಸಪ್ಪಳ ಬರ್ತೈತ್ರಿ, ಆವಾಜ್ ಬರ್ತೈತಿ. ಆಮೇಲೆ ಜ್ವರನು ಬಹಳ ಇರ್ತಾವ್ರಿ ಇದಕ್ಕೆ. ಆ ಸಮಯದಾಗ ನಾವು ಇದು ರೋಗ ಬಂದೈತೆ ಅಂತ ಗೊತ್ತ ಮಾಡ್ಕೋಬೇಕಂತೀರಿ? ಗೊತ್ತಾದ ತಕ್ಷಣ ನಾವು ಡಾಕ್ಟರ್ ತೋರಿಸಿದ್ವಿ ಅಂತಂದ್ರೆ ದನ ಉಳಿಬಹುದ್ರಿ, ಇಲ್ಲ ಅಂತಂದ್ರೆ ಸಾಯೋ ಚಾನ್ಸಸ್ ಬಹಳ ಇರ್ತಾವ್ರಿ. ಈ ರೋಗಕ್ಕೆ ಯಾವ ಲಸಿಕೆ ಹಾಕ್ಬೇಕಂತೀರಿ ಮತ್ತೆ ಇದನ್ನ ಬಿಟ್ಟರೆ ನಡೀತೈತ ಹೆಂಗಂತೀರಿ? ಇದು ಯಾವ್ದು ನಾವು ಇಂಥ ರೋಗ ಅಂತ ಹೇಳ್ತೀವಲ್ರಿ, ಇವುಗಳ ರೋಗಗಳಿಗೆ ಲಸಿಕೆನ ಹಾಕ್ಸಬೇಕ್ರಿ. ಅಕಸ್ಮಾತ್ ನಾವು ಚಪ್ಪೆ ರೋಗ ಬಂತಂದ್ರೆ 1-5 ದಿವಸದಾಗ ಸಾಯ್ಬೋದು. ಅದಕ್ಕೆ ಅದನ್ನಂತೂ ನೀವು ಡಾಕ್ಟರ್ಗೆ ತೋರಿಸ್ಬೇಕು. ಈ ಥರ ಏನು ತ್ರಾಸ ಆಗಬಾರದಪ್ಪ ಅಂತಂದ್ರೆ ನಾವು ಪ್ರತಿ ವರ್ಷ ದನಕ್ಕೆ ಈಗ ಏನು ಮಳೆಗಾಲ ಪ್ರಾರಂಭ ಆಗಕ್ಕಿಂತ ಮುಂಚೆ ವರ್ಷಕ್ಕೆ 1 ಸಾರಿ ಲಸಿಕೆಯನ್ನು ಹಾಕ್ಸಿದ್ರೆ ಸಾಕು. ರೋಗಗಳು ಸಾಕಷ್ಟು ಅದಾವಲ್ರಿ, ಮತ್ತೆ ಅವಕ್ಕೂ ಕೂಡ ಲಸಿಕೆ ಹಾಕಿಸ್ಬೇಕಲ್ರಿ, ಅವು ಯಾವ ಅಂತೀರಿ? ಮತ್ತೆ ಯಾವ ರೋಗ ಅದಾವು ಅಂತೀರಿ? ಇನ್ನ ಸಾಂಕ್ರಾಮಿಕ ರೋಗಗಳು ಬಹಳ ಅದಾವ್ರಿ. ಅದ್ರಾಗ ಇನ್ನೊಂದು ಮುಖ್ಯ ರೋಗ ಅಂತಂದ್ರೆ ಗಂಟಲ್ ಬೇನೆ. ಗಂಟಲ್ ಬೇನೆ ಅಂದ್ರೆ ಇದು ಗಂಟಲ್ಗೆನ ಬರ್ತದ್ರಿ. ಹಂಗಾಗಿ ಒಮ್ಮೆಲೆ ಅತಿಯಾದ ಜ್ವರ, ಆಮೇಲೆ ಇಲ್ಲಿಯೂ ಸಹಿತ ವಿಪರೀತ ಜ್ವಲ್ ಸೋರ್ತೈತ್ರಿ ದನಗಳದ್ದು. ಆಮೇಲೆ ಈಗ ಏನಾಕೈತಿ ಅಂದ್ರೆ ಇಲ್ಲಿ ಗಂಟ್ಲ ಕುತ್ತಿಗೆ ಮತ್ತೆ ಎದಿ ಭಾಗ ಎಲ್ಲ ಉಬ್ಬಿ ಬಿಡ್ತೈತ್ರಿ. ಈಗ ಗಂಟ್ಲು ಉಬ್ಬದ್ರಿಂದ ಏನಾಕೈತಿ ಅಂದ್ರೆ ದನಕ್ಕೆ ಉಸಿರಾಡಕ್ಕೆ ತ್ರಾಸಾಗಿ ಏನ್ ಮಾಡ್ತೈತಿ, ನಾಲಿಗಿನ ಹೊರಗೆ ತೆಗಿತೈತ್ರಿ. ನಾಲಿಗೆ ತೆಗೆದು ಈಗೇನು ಪಿಪಿ ಉತ್ತಾರಲ್ರಿ ಹಂಗೆ ಕಾಣಿಸ್ತೈತ್ರಿ ದನ. ಇದೇನು ರೋಗ ಬಂತಂದ್ರೆ ದನ ಹೆಚ್ಚಾಗಿ ಬದುಕುದು ಬಹಳ ಕಡಿಮೆ ರೀ. ಅದಕ್ಕೆ ಆದಷ್ಟು ಇಂಥ ದನನ್ನ ನಾವು ಆರೋಗ್ಯವಂತ ದನಗಳಿಂದ ದೂರ ಇಟ್ಟನ ನಾವು ದನಗಳಿಗೆ ಲಸಿಕೆನ ಕೊಡಿಸ್ಬೇಕು ಅಥವಾ ಟ್ರೀಟ್ಮೆಂಟ್ ಮಾಡಿಸ್ಬೇಕ್ರಿ. ಮತ್ತೆ ಗಂಟ್ಲು ಬೇನೆ ಬಂದಾಗ ಲಸಿಕೆ ಕೊಡ್ಬೋದು ಅಂತೀರೇನು? ಹೆಂಗ ಈಗ ಯಾವ್ದೇ ರೋಗ ಬಂದಾಗ ನಾವು ಲಸಿಕೆ ಕೊಡಂಗಿಲ್ರಿ, ಕೊಡಬಾರದು ಕೂಡ. ಆದ್ರೆ ಈ ರೋಗ ಬರಲ್ ಹಂಗ ನಾವು ಲಸಿಕೆನ ಮಳೆಗಾಲ ಶುರು ಆಗಕ್ಕಿಂತ ಮುಂಚೆನ ಪ್ರತಿ ವರ್ಷ ಕೊಟ್ರೆ ಅದ ಮೇ ಜೂನ್ದಾಗ ಕೊಡಿಸ್ಬೋದ್ರಿ. ಕೊಡಿಸಿದ್ರೆ ನಾವು ಈ ರೋಗನ ಬರಲ್ದಂಗ ತಡಿಬಹುದ್ರಿ. ಮತ್ತೆ ಒಂದೊಂದು ರೋಗಕ್ಕೆ ಒಂದೊಂದು ಲಸಿಕೆ ಅದ ಅಂತಂದ್ರಲ್ಲ, ಮತ್ತೆ ಎಲ್ಲಾ ರೋಗದ ವಿರುದ್ಧ ಎಷ್ಟು ಲಸಿಕೆಗಳನ್ನ ಕೊಡಿಸೋದಂತೀರಿ? ಈಗೇನಂದ್ರಿ, ಕಾಲ್ಬಾಯಿ ರೋಗಕ್ಕೆ ನಾವು ಬ್ಯಾರೆ ಲಸಿಕೆನ ಕೊಡ್ತೀವ್ರಿ. ಆದ್ರೆ ಇದು ಚಪ್ಪಿ ರೋಗ ಮತ್ತೆ ಆಗಳೆ ಗಂಟ್ಲು ಬೇನೆ ರೋಗ ಹೇಳಿದ್ನಲ್ರಿ, ಇವೆರಡಕ್ಕೂ ಸೇರಿ ಒಂದು ಲಸಿಕೆ ಬರ್ತೈತ್ರಿ. ಅಂದ್ರೆ ಎರಡನ್ನು ಒಂದ್ರಾಗನ ಕಂಬೈನ್ಡ್ ಅಂತ ಏನ್ ಬರ್ತದಲ್ಲ ಅದನ್ನ ಇಂಜೆಕ್ಷನ್ ಕೊಡ್ಬೋದ್ರಿ, ಅಂದ್ರೆ ಇದು ಲಸಿಕೆಯನ್ನ. ಹಂಗಾಗಿ ಚಪ್ಪೆ ಬೇನೆಗಂತೂ ಬೇರೆ ಕೊಡ್ಬೇಕು, ಚಪ್ಪೆ ಬೇನೆ ಗಂಟ್ಲು ಬೇನೆಗೆ ಒಂದು ಮಿಕ್ಸ್ ಬರ್ತದ ಅದನ್ನ ಕೊಟ್ರೆ ಸಾಕ್ರಿ. ಅಂದ್ರೆ ಎರಡು ರೋಗಕ್ಕೆ ಒಂದ ಲಸಿಕೆ ಅದ ಅಂತ ರೀ? ಹೌದ್ರಿ. ನೆರಡಿ ರೋಗ ಅಂತ ಅಂದ್ರಲ್ಲ, ಮತ್ತ ಅದು ಏನು, ಮತ್ತ ಅದಕ್ಕೂ ಲಸಿಕೆ ಐತೆ ಅಂತ? ನೆರಡಿ ರೋಗಕ್ಕೂ ಲಸಿಕೆ ಐತ್ರಿ. ಆದ್ರೆ ಇದ್ದ ಒಂದು ವಿಚಿತ್ರ ಅಂತಂದ್ರೆ ಈ ರೋಗ ಬಂದದ್ದ ಗೊತ್ತಾಗೋದಿಲ್ರಿ, ದನ ಸತ್ ಮೇಲೆನ ಗೊತ್ತಾಕೈತಿ, ದನ ಏಕಾಕಿ ಸಾಯ್ತೈತ್ರಿ. ಆಮೇಲೆ ಅದ ಸತ್ ಅಂದ್ರೆ ಏನಾಕೈತಿ, ಇದು ಪಂಚೇಂದ್ರಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ರಕ್ತ ಬಣ್ಣ ಕರಗ ಇರ್ತದ್ರಿ. ಆಮೇಲೆ ಇದು ಹೆಪ್ಪುಗಟ್ಟಿರ್ದಲ್ರಿ. ಇಂಥ ಏನ್ರ ದನ ಸತ್ತದ ಕಂಡು ಬಂತಂದ್ರೆ ಈಗ ನಾವು ಇಂಥ ದನಗಳನ್ನ ಹುಗಿಬೇಕ್ರಿ, ಹಂಗ ಒಗಿಬಾರದ್ರಿ. ಈಗ ಹೆಚ್ಚಾಗಿ ಏನ್ ಮಾಡ್ತಾರೆ ಜನ, ನಾಯಿಗಳು ಹದ್ದುಗಳು ತಿಂತಾವ ಅಂತ ಹೇಳಿ ಹಂಗ ಅಲ್ಲಿ ಒಗಿತಾರೆ. ಅದನ್ನ ಆ ತರ ಒಗಿಲ್ದೇನೆ 6 ಫೀಟ್ ತೆಗಿಬೇಕು, ತೆಗೆದು ಅದ್ರಾಗ ಸುಣ್ಣಾಗಿನ ಹಾಕಿ ಈ ದನ ಹಾಕಿ ಮುಚ್ಚಬೇಕ್ರಿ. ಹಿಂಗ್ ಮಾಡಿದ್ರೆ ಏನಾಕೈತಿ, ರೋಗ ಪ್ರಸಾರ ಆಗೋದನ್ನ ತಡಿಬಹುದು. ಇದೇನಾಗ್ತದೆ, ಒಂದು ಹೆಚ್ಚಾಗಿ ನೆರಡಿ ರೋಗ ಬಹಳ ವರ್ಷಗಳವರೆಗೂ ಇರ್ತದ್ರಿ ಭೂಮಿ ಒಳಗೆ, ಒಂದು 60 ವರ್ಷ ಇರ್ಬೋದು. ಹಂಗಾಗಿ ನಾವು ಆದಷ್ಟು ಆಳವಾದ ತೆಗ್ಗೊಳಗೆ ಹಾಕಿ ಮುಚ್ಚಿಬಿಟ್ರೆ ಆದಷ್ಟು ಪ್ರಸಾರನ ತಡಿಬಹುದು. ಈ ರೋಗದ ಹೆಂಗಂದ್ರೆ, ಹೆಚ್ಚಾಗಿ ಇದು ಎಲ್ಲಿ ಕಾಣಿಸ್ತೈತಿ ಅಲ್ಲಷ್ಟ ನಾವು ಇದಕ್ಕೆ ಲಸಿಕೆಯನ್ನ ಕೊಡ್ಬೇಕು. ಮತ್ತೆ ಪ್ರತಿ ವರ್ಷ ಇದ್ರೆ ಬರಲ್ದಂಗ ಲಸಿಕೆ ಹಾಕೊಂತ ಹೋದ್ರೆ ಕಡಿಮೆ ಬರ್ಬೋದಂತಾರೆ. ಈ ರೋಗ ಕಾಣಿಸ್ತದ ಅಲ್ಲಿಷ್ಟನ್ನ ನಾವು ಲಸಿಕೆ ಹಾಕಂತ ಹೇಳ್ತೀವ್ರಿ. ಈಗ ನಾವು ಧಾರವಾಡ ಏರಿಯಾ ಅಥವಾ ಈ ಕಡೆ ನಾರ್ತ್ ಇಲ್ಲಿ ಈ ರೋಗ ಇಲ್ರಿ, ದಾವಣಗೆರೆಯಿಂದ ಆ ಕಡೆ ಹೋದ್ರೆ ಅಂದ್ರೆ ಅಲ್ಲಿ ಈ ರೋಗ ಇದೆ, ಹಂಗಾಗಿ ಅಲ್ಲಿ ನೀವು ಲಸಿಕೆನ ಹಾಕಿಸಬಹುದು. ಅಂದ್ರೆ ಎಲ್ಲಿ ಸತತವಾಗಿ ರೋಗ ಕಾಣಿಸ್ಕೊಳ್ತದೆ ಅಲ್ಲಿ ಹಾಕೊಳ್ಳೋದು ಒಳ್ಳೇದಂತ. ಒಂದೊಂದ್ಸಲ ಆಕಳ ಕೆಚ್ಚಲಿಗೆ ಸಣ್ಣ ಸಣ್ಣ ಗುಳ್ಳಿ ಆಗಿರ್ತಾವಲ್ರಿ, ಇದಕ್ಕೂ ಲಸಿಕೆ ಅದ ಅಂತೀರೇನ? ಹಾ, ಇದಕ್ಕೂ ಲಸಿಕೆ ಅದರಿ. ಇದಕ್ಕ ಆಕಳ ಅಮ್ಮ ಅಂತ ಅಂತಾರೆ, ಅಥವಾ ಕೌ ಪಾಕ್ಸ್ ಅಂತ ಏನು ಕರೀತಾರ್ರಿ. ಇಲ್ಲಿ ಏನಾಗ್ತದೆ, ಆಕಳ ಕೆಚ್ಚಲ ಮೇಲೆ ಸಣ್ಣ ಸಣ್ಣ ಗುಳಿ ಆಗ್ತಾವ್ರಿ, ಇವು ಹಕ್ಕಳ ಗಟ್ಟಿ ಗಾಯಾಗಿ ಆಮೇಲೆ ಇದು ಅಂಥ ಮೇಜರ್ ಪ್ರಾಬ್ಲಮ್ ಅಂತ ಆಗುದಿಲ್ಲ. ಆದ್ರೆ ಏನಾಗ್ತೈತ್ರಿ, ಹಕ್ಕಳ ಗಟ್ಟಿ ರೈತರು ಹಿಂಡತಿರ್ತಾರಲ್ಲ, ಹಿಂಡವ್ರ ಮುಖಾಂತರ ಇದು ಒಂದು ದನದಿಂದ ಇನ್ನೊಂದ್ ದನಕ್ಕ ಪ್ರಸಾರ ಆಗ್ತದ್ರಿ. ಅದಕ್ಕೆ ಏನ್ ಮಾಡ್ಬೇಕು, ಇವ್ರು ಹಿಂಡವ್ರು ಮೊದಲೆಲ್ಲ ಚಲೋ ದನ ಹಿಂಡಿ ಆಮೇಲೆ ಇಂಥ ರೋಗ ಬಂದನನ್ನ ಹಿಂಡ್ಕೊಂಡ್ರೆ ಯಾವ್ದಕ್ಕೂ ಪ್ರಸಾರ ಆಗುದನ್ನ ತಡಿಬಹುದ್ರಿ. ಟಿಬಿ ದನಕ್ಕೂ ಬರ್ತದಂತ್ರಿ? ಹೌದ್ರಿ, ಟಿಬಿ ಮನುಷ್ಯರಿಗೂ ಬರ್ತದೆ, ದನಕ್ಕೂ ಬರ್ತೈತ್ರಿ. ಟಿಬಿ ಬರ್ಲಂಗ ಏನ್ ಮಾಡ್ಬೇಕಂದ್ರಿ, ಕರ ಏನ್ 6 ತಿಂಗಳು ಇರ್ತೈತಲ್ರಿ, ಅವಾಗ ಲಸಿಕೆ ಕೊಡಿಸ್ಬೇಕು. ಆಮೇಲೆ 1-2 ವರ್ಷ ಆದ್ಮೇಲೆ ಮತ್ತೊಮ್ಮೆ ಅದಕ್ಕೆ ಲಸಿಕೆ ಕೊಡಿಸ್ಬೇಕಾಗ್ತದ್ರಿ. ಅಂದ್ರೆ 3 ವರ್ಷದ ನಂತರ, ಅಂದ್ರೆ ಅಟ್ ಲೀಸ್ಟ್ ಒಂದ್ 2-3 ವರ್ಷ ಫಸ್ಟ್ ಬರಂಗಿಲ್ಲ, ಆಮೇಲೆ ನೀವು 3 ವರ್ಷಕ್ಕೊಮ್ಮೆ ಕೊಟ್ರೆ ಅಂದ್ರೆ ಅದು ಲೈಫ್ ಲಾಂಗ್ ಬರಂಗಿಲ್ಲರಿ. ಟಿಬಿ ರೋಗ ಅದಕ್ಕೂ ಲಸಿಕೆ ಅದ ಅಂತ್ರಿ? ಲಸಿಕೆ ಅದರಿ. ಅದಕ್ಕೆ ಔಷಧೋಪಚಾರ ಬಂದ್ಮೇಲೆ ಅದಕ್ಕೂ ಕೂಡ ಅದ ಅಂತಿರಲ್ಲ? ಹಾ, ಟಿಬಿ ಬಂದ್ಮೇಲೆ ಅದಕ್ಕೊಂದು 6 ತಿಂಗಳು ಔಷಧೋಪಚಾರ ಮಾಡಿದ್ರೆ ಕಡಿಮೆ ಆಗ್ತೈತ್ರಿ. ಆದ್ರೆ ಬರಲ್ದಂಗ್ ಮಾಡ್ಬೇಕಂತಂದ್ರೆ ಲಸಿಕೆ ಅಂತೂ ಮದ್ರಿ ಅದಕ್ಕೆ. ಮತ್ತೆ ಇತ್ತೀಚಿನ ವರ್ಷದಾಗ ಈ ಚರ್ಮಗಂಟು ರೋಗ ಅಂತ ಹೊಸ ರೋಗ ಏನ ಕೇಳ್ತೀವಲ್ರಿ, ಮತ್ತೆ ಅದಕ್ಕೂ ಲಸಿಕೆ ಐತಂತ್ರಿ? ಇದು ಚರ್ಮಗಂಟು ರೋಗ ಏನಂದ್ರಿ, ಇದು ಮೊದಲು ಬೇರೆ ದೇಶದಾಗ ಇತ್ತರಿ, ಆದ್ರೆ ಈಗ ನಮ್ಮ ದೇಶದಾಗ ಏನಾಗೈತಿ, ಈಗ ಹೋದ ವರ್ಷದಿಂದ ಕಾಣಿಸ್ಕೊಳಾಗತ್ತೆ ಅಂದ್ಕೊಳ್ಳಿ, ಇದು ನಮಗೆ ಹೊಸದ ಅನ್ಸಾಕ್ತೈತ್ರಿ. ಅಂದ್ರೆ ಈ ರೋಗ ಬಂದ್ರ ದನ ಸಾಯ್ತಾವ ಅಂತ್ರಿ? ದನ ಅಂತೂ ಸಾಯಂಗಿಲ್ರಿ, ಆದ್ರೆ ಏನಾಕೈತಿ, ಇದು ದನದ ಮೈ ಮೇಲೆ ಎಲ್ಲಾ ಕಡೆ ಗಂಟುಗಳಾಗ್ಬಿಡ್ತಾವ್ರಿ. ಆ ಸಣ್ಣ ಸಣ್ಣ ಗಂಟು ಮೊದಲು ಇರ್ತಾವ, ಆಮೇಲೆ ಜ್ವರ ಬರ್ತೈತ್ರಿ, ಆಮೇಲೆ ಇವು ಸಣ್ಣ ಗಂಟು ಏನಾಗ್ತಾವ, ದೊಡ್ಡ ಆಗಿ ಒಡಿತಾವ್ರಿ, ಕಿವು ತುಂಬಿ ಒಡೆದ ದೊಡ್ಡ ದೊಡ್ಡ ಗಂಟಾಗ್ತಾವ. ಅಕಸ್ಮಾತ್ ಏನೋ ನೊಣ ಏನರ ಕುಂತು ಅನ್ಕೋರಿ, ಅದ್ರ ಮೇಲೆ ಕುಂತ ತತ್ತಿಗಿತ್ತಿ ಇಟ್ಟು ಅಂದ್ರೆ ಹುಳ ಬೀಳ್ತಾವ್ರಿ. ಆಮೇಲೆ ಈ ಗಂಟು ಏನಾಗ್ತಾವ, ಮಾಯಾಕ್ ಬಹಳ ಟೈಮ್ ತಗೋತಾವ್ರಿ, ತಿಂಗಳಾನ ಗಂಟ್ಲೇನು ತಗೋಬಹುದು. ಇವನ್ ಕಾಲಿನ ಗೊರ್ಸ್ ಅಂತ ಹೇಳ್ತಲಿ, ಅಲ್ಲಿನು ಗಾಯ ಆಗಿ ದನ ನಡ್ಯಾಕ ಆಗೋದಿಲ್ರಿ, ಬಹಳ ತ್ರಾಸ ಆಗ್ತೈತ್ರಿ ದನಗಳಿಗೆ. ಆಮೇಲೆ ಈ ಗಂಟು ಏನಾಗ್ತೈತಿ, ಒಡದ ಗಾಯ ಮಾದ್ಮೇಲ್ರಿ ಮತ್ತು ಅದ್ರದ ಗಾಯ ಹಂಗೆ ಕಾಣಿಸ್ತದೆ, ಚರ್ಮದ್ದೆಲ್ಲ ಅಂದನ ಕಳ್ಕೊಂಡ್ಬಿಡ್ತೈತ್ರಿ. ಆಮೇಲೆ ಮಾರಕ್ ಹೋದ್ರೆ ಯಾರು ತಗೊಳಂಗಿಲ್ಲ, ಹಂಗಾಗಿ ರೈತಗೆ ಬಹಳ ತ್ರಾಸ ಆಗ್ತದ್ರಿ. ಮತ್ತೆ ಈ ಚರ್ಮಗಂಟು ರೋಗ ಒಂದ್ರಿಂದ ಇನ್ನೊಂದ್ ದನಕ್ಕ ಬರ್ತದಂತೀರೇನ? ಒಂದ್ ವೇಳೆ ಬರಲ್ದಂಗ ರೈತರು ಏನ್ ಮಾಡ್ಬೇಕಂತೀರಿ? ಒಂದ್ರಿಂದ ಇನ್ನೊಂದ್ ದನಕ್ಕ ಬಂದೇ ಬರ್ತದ್ರಿ, ಅದಕ್ಕಾಗಿ ಯಾವ್ದ್ರ ದನಕ್ ಬಂತು ಅಂತಂದ್ರೆ ಅದನ್ನ ನಾವು ಆದಷ್ಟು ದೂರ ಇಡಬೇಕ್ರಿ, ಮೊದಲು ಮಾಡೋ ಕೆಲ್ಸನೇ ಅದ್ರಿ. ಆಮೇಲೆ ಇದು ಏನಾಗ್ತದೆ, ಸೊಳ್ಳೆಗಳಿಂದ ಅಥವಾ ನೊಣಗಳಿಂದ ಹರಡೋದ್ರಿಂದ ಇದೇನು ದನಕ್ ಗಂಟು ರೋಗ ಕಾಣಿಸ್ಕೊಂಡ ತಕ್ಷಣ ಅದನ್ನೊಂದು ಸೆಪರೇಟ್ ಸೊಳ್ಳೆ ಪರದೆ ಹಾಕಿ ಇಟ್ಬಿಡ್ಬೇಕ್ರಿ. ಹಂಗಾಗಿ ಈ ದನನ್ ಕಚ್ಚಿದ ಸೊಳ್ಳೆ ಬೇರೆ ದನಗಳನ್ನ ಕಚ್ಚುದಿಲ್ಲ, ಆಮೇಲೆ ರೋಗ ಪ್ರಸಾರನು ತಡೆದಂಗ ಆಗ್ತದ್ರಿ. ಹಾಗಾಗಿ ಆದಷ್ಟು ನಾವು ಸೊಳ್ಳೆ ಪರದೆ ಹಾಕಿ ಈ ಯಾವ್ದು ದನಕ್ಕೆ ಗಂಟು ರೋಗ ಬಂದಿರ್ತದಲ್ಲ, ಚರ್ಮ ಗಂಟು ರೋಗ ಅಥವಾ LST ಅಂತ ಹೇಳ್ತೀವಲ್ಲ, ಇವುಗಳನ್ನ ಬೇರೆ ಇಟ್ಟು ರಕ್ಷಿಸಿಕೊಳ್ಬೇಕು. ಅಂದ್ರೆ ಬೇರೆ ದನಗಳನ್ನ ನಾವು ರಕ್ಷಿಸಿದಂಗ ಆಗ್ತದ್ರಿ. ಅಂದ್ರೆ ಈ ಚರ್ಮ ಗಂಟು ರೋಗ ಪ್ರಮುಖವಾಗಿ ಸೊಳ್ಳೆಗಳಿಂದ ಬರ್ತದಂತ್ರಿ? ಹೌದ್ರಿ, ಸೊಳ್ಳೆ ಇರ್ಬೋದು, ನೊಣ ಇರ್ಬೋದು, ಈ ದನನ್ ಯಾವ ಕಚ್ಚತಾವಲ್ಲ ಅವು ಬೇರೆ ದನಗಳನ್ನ ಹೋಗಿ ಕಚ್ಚಿದ್ರೆ ರೋಗ ಪ್ರಸಾರ ಆಗ್ಬಿಡ್ತದ್ರಿ. ಮತ್ತೆ ಇನ್ನೊಂದು ಈ ಕಂದ ಹಾಕು ರೋಗ ಅಂತಂದ್ರಲ್ಲ, ಅದಕ್ಕೆ ಲಸಿಕೆ ಅದ ಅಂತೀರಿ? ಕಂದ ಹಾಕು ರೋಗ ಅಂತಂದ್ರಿ, ದನ ಈಗ ಗಬ್ಬ ಇರ್ತದೆ, ಅವಾಗ ಏನಾಗ್ತದೆ, ಕರ ಹಾಕೋಕ್ಕಿಂತ ಮೊದ್ಲನ ಕಂದ ಹಾಕ್ಬಿಡ್ತೈತ್ರಿ. ಅಂತ ಟೈಮ್ನಾಗ ರೈತರಿಗೆ ಈಗ ಕರನೂ ಸಿಗಂಗಿಲ್ರಿ, ಆಮೇಲೆ ಅದಕ್ಕೆ ಹಾಲು ಕೊಡಂಗಿಲ್ಲ. ಅಂದ್ರೆ ಹೆಣ್ಣು ಕರುಗಳಿಗಷ್ಟೇನೆ ನಾವು ಲಸಿಕೆ ಕೊಡಿಸ್ಬೇಕಾಗ್ತೈತ್ರಿ. ಅಂದ್ರೆ ಈಗ ವಯಸ್ಸು 4-8 ತಿಂಗಳು ಇರ್ಬೋದು, ಅಂತದಕ್ಕೆ ನಾವು ಒಂದ್ ಸಾರಿ ವ್ಯಾಕ್ಸಿನ್ ಅಷ್ಟೇ ಕೊಡಿಸಿದ್ರಿ. ಇದಕ್ಕೆ ಗಂಡು ಕರುಗಳಿಗೆ ಕೊಡಿಸಂಗಿಲ್ಲ, ಈ ಹೆಣ್ಣು ಕರುಗಳಿಗೆ ಮಾತ್ರ ಒಂದ್ ಸಾರಿ ಅಷ್ಟೇ ಲೈಫ್ ಲಾಂಗ್ ಲಸಿಕೆ, ಅದ್ರದ್ದು ಇಮ್ಯುನಿಟಿ ಬಂದ್ಬಿಡ್ತದೆ, ಅಂದ್ರೆ ರೋಗ ನಿರೋಧಕ ಶಕ್ತಿ ಬಂದ್ಬಿಡ್ತದ್ರಿ. ರೋಗಗಳ ವಿರುದ್ಧ ಲಸಿಕೆ ಹಾಕಿಸ್ಬೇಕೇನಂತಂದ್ರಲ್ಲ, ಇವೆಲ್ಲ ಕೊಡಿಸೋದು ಬಹಳಷ್ಟು ಪ್ರಮುಖವಾದ ಅಂತಿರಲ್ಲ. ಹೌದ್ರಿ, ಈಗ ರೈತರು ಏನ್ ಮಾಡ್ತಾರ್ರಿ, ಒಂದೊಂದು ದನಕ್ಕ ಹತ್ತಗೋ ಒಂದ್ ಕೊಡಿಸಿರ್ ಸಾಕು ಅಂತಾರ್ರಿ. ಆದ್ರೆ ಈಗ ಯಾವ್ದೇ ರೋಗಕ್ಕೂ ನಾವು ಏನ್ ಹೇಳಿದ ಟೈಮ್ ಅಲ್ಲಿ ಅವುಗಳಿಗೆ ಲಸಿಕೆ ಅಂತೂ ಕೊಡಿಸಬೇಕ್ರಿ. ಆಮೇಲೆ ಈಗ ಹೆಚ್ಚಾಗಿ ಎಲ್ಲಾ ಹಳ್ಳಿಗಳೊಳಗ ಒಂದೊಂದು ಪಶು ಆಸ್ಪತ್ರೆ ಇದಾವ್ರಿ, ಅಲ್ಲಿ ಅವರು ಈ ವರ್ಷ ಇದಕ್ಕೆ ಇಂಥ ಟೈಮ್ ಅಲ್ಲಿ ಔಷಧ ಹಾಕ್ಬೇಕು ಅಥವಾ ಲಸಿಕೆ ಹಾಕ್ಬೇಕು ಅಂತ ಹೇಳಿದ್ರೆ ರೈತರು ತಮ್ಮ ದನಗಳನ್ನ ತಗೊಂಡು ಹೋಗಿ ಅವುಗಳಿಗೆ ಲಸಿಕೆಯನ್ನ ಕೊಡಿಸ್ಕೋಬೇಕ್ರಿ, ಪದ ಹಾಕಿಸ್ಬೇಕ್ರಿ. ಸರ್ಕಾರದಿಂದ ಕೊಡುವ ಲಸಿಕೆಗಳಿಗೆ ರೊಕ್ಕ ಏನ್ ಕೊಡ್ಬೇಕಾಗಿಲ್ರಿ, ಸರ್ಕಾರದವರು ಎಲ್ಲಾ ಕೊಡೋದ್ರಿಂದ ರೈತರಿಗೆ ಮನೆ ಬಾಗಿಲಿಗೆ ಬರೋದ್ರಿಂದ ಅವರವರು ತಮ್ಮ ತಮ್ಮ ಊರೊಳಗೆ ಎಲ್ಲೆಲ್ಲಿ ಯಾವ್ಯಾವ ದವಾಖಾನೆ ಇದಾವ ಅಲ್ಲಿ ಹೋಗಿ ತಮ್ಮ ದನಗಳಿಗೆ ಲಸಿಕೆನ ಹಾಕಿಸ್ಕೋಬೇಕ್ರಿ. ಲಸಿಕೆ ಎಲ್ಲ ದನಕರುಗಳಿಗೆ ಏನ ಹಾಕಿಸ್ತಾರಲ್ರಿ, ಹಾಕಿಸಿದ ಮ್ಯಾಗ ಲಸಿಕೆ ಹಾಕಿಸಿದ ಜಾಗೆಯಲ್ಲಿ ಗಂಟಾಗೈತಂತ ಕೆಲವೊಮ್ಮೆ ಕಂಡು ಬರ್ತದಲ್ರಿ, ಗಂಟಾದ್ರೆ ಮತ್ತ ಮಾರುಕಟ್ಟೆಯಲ್ಲಿ ರೊಕ್ಕ ಬರುದಿಲ್ಲಲ್ಲ. ಹೌದ್ರಿ, ಹಂಗಾಗಿ ಇದು ಕರೆ ಅಂತೀರೇನ? ಒಂದೊಂದ್ಸರಿ ಏನಾಗ್ತೈತ್ರಿ, ಈಗ ಇಂಜೆಕ್ಷನ್ ಕೊಟ್ಟದಲ್ಲಿ ಯಾವ್ದೇ ಇಂಜೆಕ್ಷನ್ ಆಗ್ಲಿ ಲಸಿಕೆನ ಕೊಡೋದು ಜಾಗವನ್ನ ಇವರು ಕೊಟ್ಟ ಮೇಲೆ ಸರಿಯಾಗಿ ಉಜ್ಜಬೇಕ್ರಿ ಮುಂಗೈಯಿಂದ, ಸ್ವಲ್ಪ ಬಿಸಿ ಬರುತ್ತಾರ. ಅವಾಗ ಅದು ಸರಿಯಾಗಿ ಕರಗಿ ಅಲ್ಲಿ ಗಂಟಾಗೂ ಸಾಧ್ಯತೆಗಳು ಕಡಿಮೆ ಆಗ್ತವ. ಅಕಸ್ಮಾತ್ ಇವ್ರು ರೈತರು ಸರಿಯಾಗಿ ಉಜ್ಜಲಿಲ್ಲ ಅಂತಂದ್ರೆ ಅಲ್ಲಿ ಗಂಟಾಗಿ ಆಮೇಲೆ ಅದು ದೊಡ್ಡದಾಗಿ ಒಡಿಬಹುದ್ರಿ. ಒಡೆದು ಅದರಲ್ಲಿ ಮತ್ತೆ ಎಲ್ಲ ಹುಳನೂ ಆಗ್ಬೋದು, ಇಲ್ಲ ಪಸು ಆಗ್ಬೋದು. ಆದಷ್ಟು ಹಂಗ ಆಗಲ್ದಂಗ ಇವ್ರು ಉಜ್ಜಿದ್ರೆ ಅದು ಆ ಸಮಸ್ಯೆಯಿಂದ ಪಾರಾಗ್ಬಹುದ್ರಿ. ಅಂದ್ರೆ ಲಸಿಕೆ ಹಾಕಿದ್ಮ್ಯಾಗ ಅದನ್ನ ಸರಿಯಾಗಿ ಕೈಯಿಂದ ತಿಕ್ಬೇಕ್ರಿ ಬಿಸಿ ಬರುವಷ್ಟು. ಲಸಿಕೆ ಬಗ್ಗೆ ತಾವು ಕೊನೆಯದಾಗಿ ಲಸಿಕೆಗಳ ಮಹತ್ವ ಮತ್ತೆ ರೈತರು ಏನೇನ ಮುಂಜಾಗ್ರತೆ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರಿ? ಪ್ರತಿ ವರ್ಷ ಈ ಮಳೆಗಾಲ ಶುರು ಆಗಿತ್ತ ಮುಂಚೆ ಯಾವುದೇ ದನಕ್ಕೆ, ಸಣ್ಣ ಕರುಗಳಿದ್ರೆ 4 ತಿಂಗಳ ಮೇಲೆ, ಆಮೇಲೆ ದೊಡ್ಡ ದನಗಳಿಗೆ ಯಾವುದೇ ವಯಸ್ಸಿದ್ರು ಕೂಡ ಅವುಗಳಿಗೆ ಲಸಿಕೆಯನ್ನು ಹಾಕಿಸ್ಬೇಕು. ಅಂದ್ರೆ ಮಳೆಗಾಲ ಪ್ರಾರಂಭ ಆಗಿತ್ತ ಮುಂಚೆ ರೋಗಗಳ ತಕ್ಕ ಹಾಗೆ ಬೇರೆ ಬೇರೆ ಸಮಯದಲ್ಲಿ ಅವುಗಳಿಗೆ ಲಸಿಕೆಯನ್ನು ಹಾಕ್ಸಿದ್ರೆ ರೈತರು ತಮ್ಮ ದನಗಳನ್ನ ಸಂರಕ್ಷಿಸಿಕೊಂಡು ಅವರ ದನಗಳ ಆರೋಗ್ಯನ ಕಾಪಾಡ್ಕೋಬಹುದು, ಅವರು ತಮ್ಮ ಯೋಗಕ್ಷೇಮವನ್ನು ಕಾಪಾಡ್ಕೋಬಹುದು. ಮತ್ತೆ ಈಗ ತಾವು ಲಸಿಕೆ ಬಗ್ಗೆ ತಾವೇನ್ ತಿಳಿಸ್ತಾ ಇದ್ದೀರಲ್ಲ, ಲಸಿಕೆ ಇದ್ದಾಗ ಅದ್ರಾಗ ಬೇಸಿಗೆ ಕಾಲ ಆಗಲಿ ಮಳೆಗಾಲ ಆಗಲಿ ಚಳಿಗಾಲ ಕೆಲವೊಂದು ಹಂಗಾಮಿನಾಗ ಲಸಿಕೆಗಳನ್ನ ಹಾಕಿಸ್ಬೇಕಾಗುತ್ತೆ. ಹೌದು, ಎಲ್ಲಾ ಮಾಹಿತಿಗಳನ್ನ ಒಳಗೊಂಡ ಏನಾದ್ರೂ ಲಸಿಕಾ ಪತ್ರ ಅದು ಇಟ್ಕೋಬೇಕಂತ್ರಿ? ಲಸಿಕಾ ಪತ್ರ ಇದ್ರೊಳಗೆ ಸಿಗ್ತದ್ರಿ, ಗೌರ್ಮೆಂಟ್ ಅವ್ರಿಗೆ ಏನು ದವಾಖಾನೆ ಇರ್ತಾವಲ್ರಿ ಅವ್ರ ಕಡೆ ಇರ್ತಾವ್ರಿ. ಇಲ್ಲೇ ಇದ್ರು ಹಳ್ಳಿ ಒಳಗೆ ಏನಾಗ್ತದೆ, ಡಂಗ್ರ ಸಾರಿ ಕೂಡ ಹೇಳ್ತಾರೆ ಈ ಲಸಿಕೆನ ಇವಾಗ ಬರ್ರಿ ಹಾಕಸ್ರಿ. ಪ್ರತಿಯೊಂದು ರೈತರಿಗೆ ಇವಾಗ ವಾಟ್ಸ್ಆಪ್ ಗ್ರೂಪ್ ಇದಾವೆ, ಬಹಳ ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿ ರೈತರಿಗೆ ಹೋಗ್ತದ್ರಿ. ತಮ್ಮ ದನಕರುಗಳಿಗೆ ಏನೇನು ಹಾಕ್ಸಿದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಟ್ಕೊಂಡ್ರೆ ಚಲೋ ರೀ. ಹಾಲಿನ ಮಾಹಿತಿನೂ ಇಟ್ಕೋಬಹುದು, ಆಮೇಲೆ ಈಗ ಯಾವ್ದಕ್ಕೆ ಲಸಿಕೆ ಯಾವಾಗ ಹಾಕ್ಸಿದೀವಿ ಅದ್ರ ಬಗ್ಗೆ ಮಾಹಿತಿ ಇಟ್ಕೊಂಡ್ರೆ ಅಂತೂ ಒಳ್ಳೇದು. ಒಳ್ಳೇದು. ಡಾಕ್ಟರ್ ಭಾಗೀರಥಿ ಪುಕ್ಷಟಿ ಅವರೇ, ತಾವು ಇಲ್ಲಿವರೆಗೆ ದನಕರುಗಳಲ್ಲಿ ರೋಗ ನಿರೋಧಕ ಲಸಿಕೆಗಳ ಬಳಕೆ ಮಹತ್ವ ಏನದ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ದನ ಕರುಗಳಲ್ಲಿ ರೋಗ ನಿರೋಧಕ ಲಸಿಕೆಗಳ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಭಾಗೀರಥಿ ಪುಗಶೆಟ್ಟಿ ಅವರೊಡನೆ ರಾಮೇಶ್ವರ್ ಶಿರಬಡಿಕೆಯವರು ನಡೆಸಿದ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಕೆಳಗೆರಿಯ ಶ್ರೀ ಚನ್ನಬಸಪ್ಪ ಹೊಳೆಪ್ಪ ಮಾಳಿಗೆ ಹಾಗೂ ಸಂಗಡಿಗರು ಹಾಡಿರುವ ಭಜನಾ ಪದಗಳು. ಏನು ಇಲ್ಲದ ಎರಡು ದಿನದ ಸಂಸಾರ, ಏನು ಇಲ್ಲದ ಎರಡು ದಿನದ ಸಂಸಾರ, ಏನು ಇಲ್ಲದ ಎರಡು ದಿನದ ಸಂಸಾರ, ಏನು ಇಲ್ಲದ ಎರಡು ದಿನದ ಸಂಸಾರ. ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ಏನು ಇಲ್ಲದ ಎರಡು ದಿನದ ಸಂಸಾರ, ಏನು ಇಲ್ಲದ ಎರಡು ದಿನದ ಸಂಸಾರ. ಹಸಿದು ಬಂದವನಿಗೆ ಅಶನವನಿಯಲು ಬೇಕು, ಶಿಶುವಿಗೆ ಪಾಲ್ ಬೆಣ್ಣೆ ಉಣಿಸಲೇಬೇಕು. ಹಸನಾದ ಭೂಮಿಯನ್ನು ದಾರೆಯರೆಯಲೇಬೇಕು. ಮೋಸ ಮಾಡದಲೆ ಭಾಷೆ ನಡೆಸಲೇಬೇಕು, ಮೋಸ ಮಾಡದಲೇ ಭಾಷೆ ನಡೆಸಲೇಬೇಕು. ಕಳ್ಳತನವನೆ ಮಾಡಿ ಒಡಲು ಹರಿಯಲು ಬೇಡ, ತಳ್ಳಿಗಾರನಾಗಿ ತಿರುಗಲು ಬೇಡ. ಕುಳ್ಳಿರ್ತ ಸಭೆಯಳು ಕುಶಲ ನಡೆಸಲು ಬೇಡ. ಉಳ್ಳವನು ನಾನೆಂದು ಉಳ್ಳವನು ನಾನೆಂದು ಬಲು ಎಮ್ಮೆ ಪಡಬೇಡ. ಏನು ಇಲ್ಲದ ಎರಡೂ ಸಂಸಾರ ಏನು ಇಲ್ಲದ ಎರಡು ದಿನದ ಸಂಸಾರ ದೊರೆತನ ಬಂದಾಗ ಕೆಟ್ಟು ನುಡಿಯಲು ಬೇಡ ಸಿರಿ ಬಂದ ಕಾಲಕ್ಕೆ ನೀವುರಿಯಬೇಡ ಸಿರಿವಂತ ಕಾಗಿನಲೆ ಆದಿ ಕೇಶವರಾಯ ಚರಣ ಪಲ್ಲವ ಪಿಡಿದು ಸುಖಿಯಾಗು ಮನುಜ ಏನು ಇಲ್ಲದ ಎರಡು ದಿನದ ಸಂಸಾರ ಏನು ಇಲ್ಲದ ಎರಡು ದಿನದ ಸಂಸಾರ ಗುರುನಾಥ ನಿನ್ನುಪಕಾರ ಯಾತರಿಂದ ತೀರಿಸಲೋಣ ಜಗನ್ನಾಥ ನಿನ್ನುಪಕಾರ ಯಾತರಿಂದ ತೀರಿಸಲೋಣ ಗುರುನಾಥ ನಿನ್ನುಪಕಾರ ಯಾತರಿಂದ ತೀರಿಸಲೋಣ ಯಾತರಿಂದ ತೀರಿಸಲೋಣ ಯಾತರಿಂದ ತೀರಿಸಲೋಣ ಗುರುನಾಥ ಮರೆತು ಮಾಧುರಿ ನಿನ್ನ ಅರಿಯದೆ ಭವದೋಳೋ ಮರೆತು ಮಾಧುರಿ ದುರುಳ ಬುದ್ಧಿಯನ್ನು ಬಿಡಸಿ ಶರಣರೋಳ್ ಬೆರಸಿದೆ ಗುರುನಾಥ ನಿನ್ನುಪಕಾರ ಯಾತರಿಂದ ತೀರಿಸಲೋಣ ಜಗನ್ನಾಥ ನಿನ್ನುಪಕಾರ ಯಾತರಿಂದ ತೀರಿಸಲೋಣ ಯೇಸು ಜನ್ಮವ ತಿರುಗಿ ಗಾಸಿಯಾದೇನೋ ಅಭವ ಯೇಸು ಜನ್ಮ ಯೇಸು ಜನ್ಮವ ತಿರುಗಿ ಗಾಸಿಯಾದೇನೋ ಅಭವ ಯೇಸು ಜನ್ಮ ಪಾಸಿ ಹರಿಸಿ ಪರಮಾತ್ಮನ ನೀನೋ ಮಾಡಿದೆ ಗುರುನಾಥ ನಿನ್ನುಪಕಾರ ಯಾತರಿಂದ ತೀರಿಸಲೋಣ ಜಗನ್ನಾಥ ನಿನ್ನುಪಕಾರ ಯಾತರಿಂದ ತೀರಿಸಲೋಣ ಪಂಚಮಹಾಭೂತಕ ದೇಹ ಸೂತಕ ದುಳು ಸೂಳೇವಾ ಜಾತಿ ಬಿಡಿಸಿ ಜಗನ್ನಾಥನ ನೀನು ಮಾಡಿದೆ ಗುರುನಾಥ ನಿನ್ನುಪಕಾರ ಯಾತರಿಂದ ತೀರಿಸಲೋಣ ಜಗನ್ನಾಥ ನಿನ್ನುಪಕಾರ ಯಾತರಿಂದ ತೀರಿಸಲೋಣ ಅಂಗ ಆಧಾರದಿಂದ ರಂಗ ಮಂಟಪದೋಳೋ ಅಂಗ ಅಂಗದೊಳಗಿನ ಮಹಾ ಲಿಂಗೇಶನ ಸೇದೆ ಗುರುನಾಥ ನಿನ್ನುಪಕಾರ ಯಾತರಿಂದ ತೀರಿಸಲೋಣ ಜಗನ್ನಾಥ ನಿನ್ನುಪಕಾರ ಯಾತರಿಂದ ತೀರಿಸಲೋಣ ತಂದೆ ಗುರುವೇ. ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೆಲಗೆರೆಯ ಶ್ರೀ ಚನ್ನಬಸಪ್ಪ ಹೊಳೆಪ್ಪ ಮಾಳಿಗೆ ಹಾಗೂ ಸಂಗಡಿಗರು ಹಾಡಿದ ಭಜನಾ ಪದಗಳನ್ನು ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ನಾಳಿನ ಕೃಷಿ ರಂಗದಲ್ಲಿ ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ರೋಹಿಣಿ ಸುಗಂಧಿ ಅವರೊಡನೆ ರಾಮೇಶ್ವರ್ ಶಿರ್ವಡಿಗೆಯವರು ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಮಹಾಲಿಂಗಪುರದ ಚನ್ನಪ್ಪ ಚಂದ್ರಶೇಖರ್ ಲೋನಿ ಹಾಗೂ ಸಂಗಡಿಗರು ಹಾಡಿದ ಕರಡಿ ಮಜಲು ಪ್ರಸಾರವಾಗುವುದು. ಇದು ಸಮಯ, ಇದು ಬೆಳಗು, ಇದು ಭಾವ. ಎಷ್ಟು ವಯಸ್ಸು ನಿನಗೆ? 19 ಒಡೆಯ. ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು. ಸಂದೇಶ ಕೇಳ್ರಪ್ಪ ಕೇಳ್ರಿ. ಸಾವಧಾನ ಸಮಾಧಾನ. ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು. ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ. ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಿಗ್ಗೆ 10:45 ಮಾನ್ಯ ಪ್ರಧಾನಮಂತ್ರಿಗಳು ಭಾಗವಹಿಸುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ನೇರ ಪ್ರಸಾರ ಕೇಳುತ್ತೀರಿ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಾಳೆ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ.